ಲಕ್ಷಣಗಳೆಂದರೆ ಮೇಲೆ ಗಾಳಿ ತುಂಬಿಕೊಳ್ಳುತ್ತೆ, ಯೋನಿ ಮುಖಾಂತರ ಗಾಳಿಯನ್ನು ಎಳ್ಕೋತವೆ, ಗರ್ಭ ಧರಿಸದೇ ಇರುವುದು, ಯೋನಿಯಲ್ಲಿ ಬುರುಗು ತುಂಬುವ ದ್ರವ ತುಂಬಿಕೊಂಡಿರುತ್ತೆ, ಲೋಳೆ ಬಿಳಿಯಾಗಿರುವುದು ಇತ್ಯಾದಿ ಲಕ್ಷಣಗಳು ಸಹ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ತಜ್ಞ ಪಶುವೈದ್ಯರಿಗೆ ಗುದಪ್ರೇಕ್ಷೆ ಮುಖಾಂತರ ಕಂಡುಹಿಡಿಸಬಹುದು. ಅದಕ್ಕೆ ಸೂಕ್ತ ಪರಿಹಾರ ಅಥವಾ ಶಸ್ತ್ರಚಿಕಿತ್ಸೆ ಕೂಡ ಇದೆ, ಅದು ತಜ್ಞ ಪಶುವೈದ್ಯರು ಸಂಪರ್ಕಿಸಿದ್ರೆ ಇದಕ್ಕೆ ಸಹಕರಿಸ್ತಾರೆ. ಇದಿಷ್ಟು ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಹೇಗಿರುತ್ತೆ ಅನ್ನುವಂತಹ ವಿಚಾರಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಅಂತಿಮವಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಮೇಜರ್ ಆಗಿ ಸಮಸ್ಯೆ ಅಂತಂದ್ರೆ ದೊಡ್ಡ ಸಮಸ್ಯೆ ಬೆದೆಯನ್ನ ಗುರುತಿಸುವುದು. ನಮಗೆ ರೈತರು ಇಲ್ಲೆಲ್ಲ ಹಾಸ್ಪಿಟಲ್ ಬಂದಾಗ ಹೇಳ್ತಾ ಇರ್ತಾರೆ ಬೆದೆ ಗುರುತಿಸೋಕ್ಕಾಗಲ್ಲ. ಅದೊಂದು ಸಮಸ್ಯೆಯನ್ನ ನೀಗಿಸಿದರೆ ಸರ್ವೇ ಸಾಮಾನ್ಯವಾಗಿ 70% ಅಂದ್ರೆ 100 ಸರಾಸರಿ 70-80 ರಾಸುಗಳಲ್ಲಿ ಬೆದೆಗೆ ಬರದೇ ಇರೋ ಸಮಸ್ಯೆಗಳನ್ನು ನೀಗಿಸಿದ್ರೆ ರಾಸುಗಳು ಬೆದೆ ಪಲಕ್ ಬರ್ತವೆ, ಅದು ಗರ್ಭಕ್ಕೆ ಧರಿಸ್ತವೆ, ನಂತರ ಕರುನು ಹಾಕ್ತವೆ, ಯಾವುದೇ ಸಮಸ್ಯೆ ಇಲ್ಲದೆ. ಇದನ್ನ ಸರಾಸರಿಯಾಗಿ ರೈತರು ಗಮನ ಹರಿಸಿ, ನಾವು ಯಾವುದೇ ಕೆಲಸ ಇದ್ರೂ ಸಹಿತ ರಾಸುಗಳು ಏನು ಬೆದೆಗೆ ಬರ್ತವೆ ಆ ಗುರುತಿಸಿ ರೈತರು ತಂದ ಪಕ್ಷದಲ್ಲಿ ಯಾವುದೇ ತೊಂದರೆ ಇಲ್ಲದೆ ವೈಜ್ಞಾನಿಕವಾಗಿ ರಾಸುಗಳನ್ನು ಸಾಕ್ಬಹುದು. ವರ್ಷಕ್ಕೆ ಒಂದು ಕರು ಆಗದೇ ಇರೋ ಪಕ್ಷದಲ್ಲಿ 14 ಒಂದು ಕರುವನ್ನು ಪಡೀಬಹುದು. ಇದನ್ನ ಪಡೆದಲ್ಲಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದಲ್ಲಿ ಅತ್ಯಧಿಕವಾಗಿ ಹಾಲನ್ನು ಇಳುವರಿ ಮತ್ತೆ ಗುಣಮಟ್ಟದ ಹಾಲನ್ನ ಉತ್ಪತ್ತಿ ಮಾಡಿ ವೈಜ್ಞಾನಿಕವಾಗಿ ತಿಳುವಳಿಕೆ ಪಡ್ಕೊಂಡು ಸಹಿತ ರೈತರಿಗೆ ಬೇಕಾದ ತೊಂದರೆಯನ್ನ ನೀಗಿಸ್ತದೆ ರಾಸುಗಳಿಂದ. ಒಟ್ಟಾರೆ ನಾವು ಜಾನುವಾರುಗಳು ಹೇಗೆ ಇರ್ತವೆ ಅದನ್ನ ಪ್ರತಿ ದಿವಸವೂ ಕೂಡ ಗಮನಿಸಬೇಕು, ಅವಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ನೀಡಬೇಕು, ಬಹಳ ಮುಖ್ಯವಾಗಿ ಸೂಕ್ತ ಸಮಯದಲ್ಲಿ ಬೆದೆಗೆ ಬರುವ ಹಾಗೆ ನೋಡಿಕೊಳ್ಬೇಕು, ಬೆದೆಗೆ ಬಂದಂತ ಸಂದರ್ಭದಲ್ಲಿ ಸೂಕ್ತವಾದಂತ ಅವಧಿಯಲ್ಲಿ ಕೃತಕ ಗರ್ಭಧಾರಣೆಯನ್ನ ಮಾಡಿಸಬೇಕು. ಈ ಮೂಲಕ ಪ್ರತಿ ವರ್ಷವೂ ಒಂದು ರಾಸು ಒಂದು ಕರುವನ್ನ ಹಾಕುವ ಹಾಗೆ ನೋಡಿಕೊಂಡು ನಾವು ಹೈನುಗಾರಿಕೆ ಅನ್ನುವಂಥದ್ದನ್ನ ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದೇಸಿ ರಾಸುಗಳ ತಳಿಗಳು ಹಾಗೂ ಅವುಗಳ ಲಭ್ಯತೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಅನುವಂಶೀಯತೆ ಮತ್ತು ಸಂವರ್ಧನೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜಿಎಸ್ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ರೈತ ಬಾಂಧವರೇ, ಈಗ ಕೇಳೋಣ ರೈತರಿಗೆ ಸಲಹೆ. ನೆಲಗಡಲೆಯನ್ನ ಬಡವರ ಬಾದಾಮಿ ಅಂತ ಕರೆಯಲಾಗುತ್ತೆ. ನೆಲಗಡಲೆ ಅಥವಾ ಶೇಂಗಾದಲ್ಲಿ ಅಪಾರ ಪ್ರಮಾಣದ ಪೋಷಕಾಂಶ ಇರುವ ಕಾರಣಕ್ಕೆ ಅದನ್ನ ಬಡವರ ಬಾದಾಮಿ ಅಂತ ಕರೆಯಲಾಗ್ತಾ ಇದೆ. ಕಳೆದ 15-20 ವರ್ಷಗಳವರೆಗೆ ನೆಲಗಡಲೆಯ ಎಣ್ಣೆಯನ್ನೇ ನಾವು ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ವಿ. ಕಡಿಮೆ ಸಾಗುವಳಿ ಹಾಗೂ ದುಬಾರಿ ದರ ಇರೋದ್ರಿಂದ ಅದರ ಬಳಕೆ ಸ್ವಲ್ಪ ತಗ್ಗಿದೆ. ಆದಾಗ್ಯೂ ನಮ್ಮ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈಗಲೂ ನೆಲಗಡಲೆ ಸಾಗುವಳಿ ಮುಂದುವರೆದಿದೆ.

ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಕಣ್ಣ ಕಂಬನಿ ನನ್ನಡೆ ನೋಡಲಾರೆ ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು. ಹಾಸನ ಆಕಾಶವಾಣಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಭಾಗ್ಯವಂತರು ಚಿತ್ರದ ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲಾ ಮತ್ತು ಸಂಗಡಿಗರು. ಸಾಹಿತ್ಯ ಹಾಗೂ ಸಂಗೀತ ಜಿ ಉದಯಶಂಕರ್ ಹಾಗೂ ರಾಜನ್ ನಾಗೇಂದ್ರ ಅವರದು. ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು, ದೇವರ ವರವೋ ಪುಣ್ಯದ ಫಲವೋ ಕಾಣೆನು, ನಿನ್ನನ ಪಡೆದೆನು. ಹೋದೆನು ಎಲ್ಲ ದೇವರ ನಾ ಬೇಡಿಕೊಂಡೆನು. ಮಲ್ಲಿಗೆಯಂತೆ ನಕ್ಕಾಗ ನನ್ನ ಮನದಲ್ಲಿ ಆಸೆ ಮೂಡಿತು, ಅಂದು